ಅಂದರೆ ಈಗ ಎಷ್ಟು ಕುಟುಂಬಗಳಿದ್ದಾವೆ ನಿಮ್ಮಲ್ಲಿ? ನನ್ನಲ್ಲಿ ಇವಾಗ ಒಂದು 120 ಕುಟುಂಬ ಇದೆ. 120 ಪೆಟ್ಟಿಗೆ ಇಟ್ಕೊಂಡಿದೆ. ಯಾವ ಜಾತಿಗೆ ಸೇರಿದ್ದದು? ಸರೇನಾ. ಸರೇನಾ ಇಂಡಿಕಾ ಅಂತಾರೆ. ಸರೇನಾ ಇಂಡಿಕಾ ಅಂತ ಹೇಳ್ಬಿಟ್ಟು ಅದೇ ಜಾತಿ. ನಮ್ಮ ಭಾರತೀಯ ತುಡುವೆ ಜೇನು. ತುಡುವೆ ಜೇನು ಹಳ್ಳಿಯಲ್ಲಿ ಆದರೆ ನಾವು ತುಡುವೆ ಜೇನು ಅಂತ ಹೇಳ್ತೇವೆ. ಈಗ ಜೇನು ಪೆಟ್ಟಿಗೆ ತಗೊತ್ಕೊಂಡ್ರೆ ಯಾವ್ಯಾವ ಭಾಗಗಳಿರ್ತವೆ ಜೇನು ಪೆಟ್ಟಿಗೆಯಲ್ಲಿ? ಜೇನು ಪೆಟ್ಟಿಗೆಯಲ್ಲಿ ಸೂಪರ್ ಅಂತ ಹೇಳಿರ್ತದೆ, ತಾಯಿ ಕೋಣೆ ಅಂತ ಹೇಳಿರ್ತಾರೆ. ಸೂಪರ್ ಎಲ್ಲಿ ಬರುತ್ತೆ? ಸೂಪರು ತಾಯಿ ಕೋಣೆ ಅಂದರೆ ಸಂಸಾರ ಕೋಣೆ. ಸಂಸಾರ ಕೋಣೆ ಅಂದರೆ ಅದಕ್ಕೆ ನಾವು ಜೇನು ನೊಣಗಳನ್ನ ಹಿಡಿದು ಅದಕ್ಕೆ ಸೇರಿಸಿಬಿಟ್ಟು ಅದು ಕವರ್ ಆದ ನಂತರ ಸೂಪರ್ ಕೊಡೋದು ಮೇಲ್ಗಡೆ. ಮೇಲ್ಗಡೆ ಸೂಪರಲ್ಲಿ ಜೇನು ಮಾಡ್ತವೆ. ಕೆಳಗಡೆ ಈ ತಾಯಿ ಕೋಣೆಯಲ್ಲಿ ಜೇನು ಭಾಳ ಕಡಿಮೆ, ಅದರಲ್ಲಿ ಸಂಸಾರ ಮಾಡೋದೇ ಹೆಚ್ಚಾಗಿ. ಸೂಪರಲ್ಲಿ ಜೇನುತುಪ್ಪ ಶೇಖರಣೆ ಆಗುತ್ತೆ. ಶೇಖರಣೆ ಆಗುತ್ತೆ. ಅದು ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ನಾವು ಸೂಪರ್ ಮೇಲೆ ಮೇಲೆ ಕೊಡ್ತಾ ಬರಬೇಕು. ಅದಕ್ಕೆ ಒಂದು ತಾಯಿ ಕೋಣೆ ತುಂಬಿ ಸೂಪರಲ್ಲಿ ಫುಲ್ ಆಯ್ತಂದ್ರೆ ಇನ್ನೊಂದು ಸೂಪರ್ ಕೊಡ್ಬೇಕು. ಅದಕ್ಕೆ ಅದು ಫುಲ್ ಆಗ್ತದೆ ನೊಣಗಳ ಸಂಖ್ಯೆ ಜಾಸ್ತಿ ಉಂಟಂದ್ರೆ ಇನ್ನೊಂದು ಕೊಡ್ಬೇಕು. ಹಾಗೆ 3-4 ಅಂತಸ್ತು ಕೊಡ್ಬೋದು ಒಂದೇ ಹಿಂಡಿಗೆ. ಆ ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ನೋಡಿ ನೋಡಿ ಸೂಪರ್ ಕೊಡ್ಬೇಕು. ಅದು ನಮಗೆ ಇಳುವರಿ ಜಾಸ್ತಿ ಬರ್ತದೆ. ಮುಖ್ಯವಾಗಿ ಎರಡು ಭಾಗ, ಒಂದು ಸಂಸಾರ ಕೋಣೆ, ಒಂದು ಸೂಪರ್. ಸೂಪರ್ ಜೊತೆಗೆ ಕೆಳಗಡೆ ಜೇನು ನೊಣಗಳು ಹೋಗೋದಕ್ಕೂ ಬರೋದಕ್ಕೂ ಎಲ್ಲ ಒಂದು ದ್ವಾರಗಳಿರ್ತವೆ. ಸ್ವಲ್ಪ ಎತ್ತರದಲ್ಲಿ ನಾವು ಅದನ್ನ ಇಡಬೇಕಾಗತ್ತೆ. ಒಂದು ಕಂಬ ಇಟ್ಟು, ಕಂಬ ಇಲ್ಲ ಸ್ಟ್ಯಾಂಡ್, ಸ್ಟ್ಯಾಂಡ್ ಅಲ್ಲಿ ಇಟ್ಟುಬಿಟ್ರೆ ಯಾವುದು ತೊಂದರೆ ಇಲ್ಲ, ಇಲ್ಲ ಇದ್ರೆ ಇರುವೆಗಳು ಅದೆಲ್ಲ ಬಂದು ಹಾಳು ಮಾಡ್ತವೆ. ಈಗ ಈ ಜೇನು ಹುಳುಗಳಿಂದ ಎಲ್ಲಿಂದ ತರಬೇಕಾಗತ್ತೆ? ನಮ್ಮಲ್ಲಿ ಕಾಡಲ್ಲೆಲ್ಲ ಇರ್ತವೆ, ನಾವು ಹೆಚ್ಚಾಗಿ ಬೇರೆ ಕಡೆಯಿಂದ ಎಲ್ಲಿಂದ ತರೋದಿಲ್ಲ, ಕಾಡಿನಲ್ಲಿ ಇದ್ದಾವೆ. ನಾವು ಅದನ್ನು ಹುಡುಕಿಬಿಟ್ಟು ಕಾಡಿಂದಲೇ ಸೇರಿಸಿ ತಗೋಬರೋದು. ಅಂದ್ರೆ ರಾತ್ರಿ ಹೊತ್ತೇ ತರಬೇಕಾಗುತ್ತೆ? ರಾತ್ರಿ ಹೊತ್ತೆ ಹಾಕುಲ ಹೊತ್ತೆ ತರಬಹುದು, ಏನ್ ತೊಂದರೆ ಇಲ್ಲ ಅದರಲ್ಲಿ, ಎಷ್ಟು ಹೊತ್ತಿಗೂ ಮಾಡಬಹುದು. ತಂದ ಮೇಲೆ ಏನ್ ಮಾಡ್ಬೇಕಾಗತ್ತೆ? ಫಸ್ಟ್ ನಲ್ಲಿ ಈಗ ಜೇನು ಈಗ ಹಿಂಡು ಉಂಟಾದ್ರೆ ನಾವು ಪೆಟ್ಟಿಗೆನ ತಗೊಂಡು ಹೋಗ್ಬೇಕು. ಅಲ್ಲಿಗೆ ಪೆಟ್ಟಿಗೆನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ನಾವು ಬಾಳೆ ಹಗ್ಗದ ನಾರು ಮಾಡಿ ಇಟ್ಟುಕೊಳ್ತೇವೆ ಆ ಹಿರಿಯನ್ನು ಕಟ್ಟಲಿಕ್ಕೆ. ಅದನ್ನು ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಮಣ್ಣಿನ ಹುತ್ತದಲ್ಲಿದ್ದರೆ ಅದನ್ನು ಮಾಂದಿಬಿಟ್ಟು ಅದನ್ನು ತೆಗೆದು ಇಡೀ ಹಿರಿಯನ್ನು ಕಂಪ್ಲೀಟ್ ಆಗಿ ತೆಗಿಬೇಕು. ಅದಕ್ಕೆ ಏನು ಡ್ಯಾಮೇಜ್ ಆಗೋದಾಗಿ ತೆಗಬೇಕು. ಡ್ಯಾಮೇಜ್ ಆಗಿಬಿಟ್ರೆ ಮೊಟ್ಟೆಗಳು ಸತ್ತೋಗ್ಬಿಡ್ತವೆ. ಡ್ಯಾಮೇಜ್ ಆಗೋದಾಗಿ ತೆಗೆದುಬಿಟ್ಟು ಅದನ್ನು ಕರೆಕ್ಟ್ ಫ್ರೇಮಿಗೆ ಕರೆಕ್ಟಾಗಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಫ್ರೇಮಿಗೆ ಕರೆಕ್ಟಾಗಿ ಇಟ್ಟುಬಿಟ್ಟು ಅದನ್ನು ಆ ಬಾಳೆ ನಾರಿನಲ್ಲಿ ಅದನ್ನು ಚೆನ್ನಾಗಿ ಕಟ್ಟಬೇಕು ಬೀಳದ ಹಾಗೆ. ಹಾಗೆ ಮೊಟ್ಟೆಗಳನ್ನ ಎರಿಗಳನ್ನ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಕಿದ ನಂತರ ನೊಣಗಳು ಒಂದೇ ಸ್ಥಳದಲ್ಲಿ ಕೂತ್ಕೊಂಡಿರ್ತವೆ. ಅದನ್ನು ರಾಣಿಯನ್ನೇ ನಮಗೆ ಹಿಡಿದು ಭಾಳ ಕಷ್ಟ ಆಗ್ತದೆ, ಮಣ್ಣಿನೊಳಗಡೆ ಸಿಗೋದಿಲ್ಲ. ಅದಕ್ಕೇನು ಮಾಡ್ತವೆ ಅಂದರೆ ನಾವು ಕೈಯಲ್ಲೇ ಅದನ್ನು ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ತೆಗೆದುಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕ್ತವೆ. ಬಾಕ್ಸಿಗೆ ಹಾಕಿ ನಂತರ ಅದಕ್ಕೆ ಗೇಟ್ ಇಟ್ಟಿರ್ತವೆ, ರಾಣಿ ತಡೆಗೇಟು. ರಾಣಿ ತಡೆಗೇಟು ಅದಕ್ಕೆ ಇಟ್ಟಿರ್ತವೆ. ಅದೇನಂತ ರಾಣಿ ಬಂದಿಲ್ಲ ಅಂದ್ರೆ ಈ ನೊಣಗಳು ಬಾಕ್ಸಲ್ಲಿ ಇದ್ದವು ವಾಪಸ್ಸು ಅದೇ ಸ್ಥಳಕ್ಕೆ ಹೋಗ್ತವೆ. ರಾಣಿ ಹಿಡಿಲೇ, ರಾಣಿ ಬಾಕ್ಸಿಗೆ ಬಂತಂದ್ರೆ ಆ ನೊಣಗಳು ಎಲ್ಲ ಬಾಕ್ಸಿಗೆ ಬಂದು ಸೇರ್ತವೆ. ರಾಣಿ ಹುಳ ಹಿಡಿಯೋದು ಬಹಳ ಮುಖ್ಯ, ರಾಣಿಯನ್ನು ಹಿಡಿಯೋದು ಮುಖ್ಯ. ಅದನ್ನ ವರ್ಗಾಯಿಸ್ಕೋಬೇಕು. ಹೌದು. ಆ ನಂತರ ಅದನ್ನ ನಾವು ತರಬೇಕಾಗತ್ತೆ. ಹೌದು, ಅದನ್ನ ಸಾಯಂಕಾಲವೇ ವಾಪಸ್ ನಾವು ಅಲ್ಲಿ ಎಲ್ಲ ನೊಣಗಳು ಬಂದು ಸೇರಿದ ನಂತರ ತರಬಹುದು. ಆದರೆ ಒಂದು 5:30 ಆರು ಗಂಟೆ ಸಮಯ, ಯಾಕಂದರೆ ಅವು ಕಾಡಿಗೆ ಹೋಗ್ಬಿಡ್ತವೆ. ವಾಪಸ್ ಬರಬೇಕಾದ್ರೆ 5:30-6 ಇರೋದು, ಅವು ಬರೋದಿಲ್ಲ. ಆ ಟೈಮಿಗೆ ಹೋಗಿ ತಗೊಬರ್ಬೇಕು. ತಗೊಂಬಂದು ಮನೆ ಹತ್ರ ಇಲ್ಲ ಪೆಟ್ಟಿಗೆಯಲ್ಲಿಟ್ಟು ರಾಣಿ ತಡೆಗೆಟ್ಟು ಹಾಕಬೇಕಾಗ್ತದೆ. ಇಲ್ಲಿ ತಂದು ತಡೆಗೆಟ್ಟು ಹಾಕಿ ಇಟ್ಬಿಡೋದು. ರಾಣಿ ಅಲ್ಲಿ ಒಳಗಡೆ ಇದ್ರೆ ಇವು ಹುಳುಗಳೇನು ಅಲ್ಲೇ ಇರ್ತವೆ, ಅಲ್ಲೇ ಇರ್ತವೆ, ಎಲ್ಲ ಹೋಗಲ್ಲ. ಹೊರಗಡೆ ಹೋದ್ರೆ ಮತ್ತೆ ಬರ್ತವೆ. ತಡೆಗೆಟ್ಟು ಮುಖ್ಯ, ಫಸ್ಟ್ ಅಲ್ಲಿ ತಡೆಗೆಟ್ಟು ಇಟ್ಟೇ ಇಡ್ಬೇಕು, ಇಲ್ಲದ್ರೆ ಹೋಗ್ಬಿಡ್ತವೆ. ಆಮೇಲೆ ಹೊಂದ್ಕೊಳ್ಳಕ್ಕೆ ಎಷ್ಟು ದಿನ ಬೇಕಾಗತ್ತೆ? ಅದು ಬರೇ 3 ದಿವಸಕ್ಕೆ ನಾವೀಗ ಕಟ್ ಮಾಡಿದ ಏರಿ ಉಂಟಲ್ಲ ಅದನ್ನೆಲ್ಲ ಫ್ರೇಮಿಗೆ ನಾವು ಕೊಟ್ಟಿರ್ತೇವೆ. ಒಂದು ಹೋಗಿ 2ನೇ ದಿವಸವೇ ಅದನ್ನು ಕಂಪ್ಲೀಟ್ ಆಗಿ ಸೆಟ್ ಮಾಡಿಬಿಡ್ತವೆ ಅವು ಮೇಣದಲ್ಲಿ. ಆಮೇಲೆ ನಾವು ಏನೇನು ಆಹಾರ ಎಲ್ಲ ಕೊಡಬೇಕಾಗತ್ತೆ ಅಥವಾ ಅವೇ ಹೊರಗಡೆ ಹೋಗ್ತಾರೆ? ಸೀಸನ್ ಟೈಮಲ್ಲಿ ಅದನ್ನ ನಾವು ಯಾವ ಆಹಾರ ಕೊಡಬೇಕಾಗಿಲ್ಲ. ಸೀಸನ್ ಇಲ್ಲದೆ ಈಗಲ್ಲ, ನಮ್ಗೆ ಈ ಟೈಮಲ್ಲಿ ಯಾರು ಕೊಡಬೇಕಾಗ್ತದೆ. ನಮಗೆ 3 ಏಪ್ರಿಲ್ 3 ಟೈಮಲ್ಲಿ ನಮಗೆ ಯಾವುದೂ ಆಹಾರ ಕೊಡಬೇಕಾಗಿಲ್ಲ. ನಮಗೆ ಕೊಡಬೇಕಾಗಿರೋದು ಮಳೆಗಾಲ ಮಾತ್ರ, ಮಳೆಗಾಲದಲ್ಲಿ ಮಾತ್ರ. ಈಗ ತಾವು ಹೇಳಿದ್ರಿ ಸರಿಯಾಗಿ ಆಹಾರ ಕೊಟ್ಟು ಅವುಗಳನ್ನು ನೋಡ್ಕೋಬೇಕಾಗತ್ತೆ ಅಂತ. ಈಗ ಮಳೆಗಾಲ ಅಂತ ಹೇಳಿದ್ರಿ, ಮಳೆಗಾಲದಲ್ಲಿ ಯಾವ ರೀತಿ ನೋಡ್ಕೋಬೇಕಾಗತ್ತೆ ಈ ಜೇನು ಕುಟುಂಬಗಳನ್ನು? ನಮಗೆ ಜೇನು ಕುಟುಂಬ ಅಂದರೆ ನಮಗೆ ಜೇನು ಸೀಸನ್ ನಮಗೆ ಮೇಲೆ ಮುಗೀತದೆ. ಆ ಮುಗಿದ ನಂತರ ಏನು ಮಾಡ್ಬೇಕಂದ್ರೆ ಅದಕ್ಕೆ ನೀರು ಗೀರು ಯಾವ ತರದ ಸ್ಟ್ಯಾಂಡ್ ಮೇಲೆ ಇಟ್ಟುಬಿಟ್ಟು ಅದರ ಮೇಲ್ಗಡೆ ಏನಾದ್ರು ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ನೀರು ತಾಗದಾಗ ಇಟ್ಕೊಳ್ಬೇಕು. ಭಾಳ ಮುಖ್ಯ ಅದು. ಮುಖ್ಯ. ಅದ ನಂತರ ಏನಾಗ್ತದೆ, ಇನ್ನು ಇರುವೆ ಯಾವುದು ಬಾರದ ರೀತಿಯಲ್ಲಿ ಆ ಸ್ಟ್ಯಾಂಡ್ ಅಡಿಗೆ ಏನಾದರೂ ಹಾಕಿರ್ಬೇಕು. ನೀರಿನ ವ್ಯವಸ್ಥೆ ಮಾಡ್ಬೋದು. ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡಿಗೆ ಒಂದು ಕಪ್ ಇರ್ತದೆ, ನೀರು ಹಾಕಿ ಇಟ್ಕೊಳ್ಬಹುದು. ಹಾಗೆ ಏನು ಮಾಡಬಹುದು, ಹಾಗೆ ಇಟ್ಕೊಳ್ಬಹುದು. ಮಳೆಗಾಲ ಮೇ ಜೂನ್ ಜುಲೈ ವರೆಗೆ ನಮಗೆ ಅಷ್ಟು ದೊಡ್ಡದಾಗಿ ಏನು ಗೊತ್ತಾಗಲ್ಲ. ಜೂನ್ ಜುಲೈ ವರೆಗೆ ಆ ಬ್ರೂಡ್ ಅಲ್ಲಿ ಮಾಡಿದಂತ ಜೇನು ಅವ್ರಿಗೆ ತಿನ್ಲಿಕ್ಕೆ ಇರ್ತದೆ ದನಗಳಿಗೆ. ಜುಲೈ ಆಗಸ್ಟ್ಗೆ ಆಗತ್ತೆ ಆಹಾರ ಕಡಿಮೆ ಆಗ್ಬಿಡ್ತದೆ, ಅವಾಗ ಆಹಾರ ಸಿಗೋದಿಲ್ಲ. ಆವಾಗ ನಾವು ಅದನ್ನ ನೋಡ್ಬೇಕು. ಇದರಲ್ಲಿ ಆಹಾರ ಇದೆಯೋ ಇಲ್ವೋ ಅಂತ. ಅದರಲ್ಲಿ ಆಹಾರ ಕಡಿಮೆ ಆಗಿರೋದ ಇಲ್ಲ ಅಂದ್ರೆ ನಾವು ಸಕ್ಕರೆ ಜೇನು ಕೊಡಬೇಕಾಗ್ತದೆ. ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು, ಅದು ಕರೆಕ್ಟೇ. ಒಂದು ಗ್ಲಾಸ್ ಸಕ್ಕರೆ ಹಾಕಿದ್ರೆ ಒಂದು ಗ್ಲಾಸ್ ನೀರು, ಒಂದು ಪ್ರಮಾಣ ನೀರು, ಒಂದು ಪ್ರಮಾಣ ಸಕ್ಕರೆ, ಅದನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಇದು ಮಾಡಬೇಕು. ಅದು ತಣ್ಣಗಾದ ನಂತರ ಅದನ್ನು ಪೆಟ್ಟಿಗೆಗೆ ತಗೊಂಡೋಗಿ ಕಪ್ಪಲ್ಲಿ ಇಟ್ಟುಬಿಟ್ಟು ಅದರ ಒಳಗಡೆ ಮೇಲೆ ಸೂಪರಿಂದ ಫ್ರೇಮ್ ಎಲ್ಲ ತೆಗಿಬೇಕು. ತಾಯಿ ಕೋಣೆ ಹಾಗೇನೆ ಇರ್ತದೆ, ಆ ಟೈಮಲ್ಲಿ ಜೇನು ಕೊಡೋದಿಲ್ಲ, ಮೇಲ್ಗಡೆ ಸೂಪರ್ ಇಟ್ಟಿರ್ತಾವಲ್ಲ ಅದಂತ ಫ್ರೇಮ್ ಮೇಲೆ ತೆಗೆದುಬಿಟ್ಟು ಆ ಸೂಪರ್ ಒಳಗಡೆ ಒಂದು ಪ್ಲೇಟನ್ನು ಇಟ್ಟುಬಿಟ್ಟು ಅದಕ್ಕೆ ಸಕ್ಕರೆ ಜೋನಿಯನ್ನು ಹಾಕಬೇಕು. ಸಕ್ಕರೆ ಜೋನಿ ಅಂದರೆ ಒಂದು ಗ್ಲಾಸು ನೀರು, ಒಂದು ಗ್ಲಾಸು ಸಕ್ಕರೆ, ಅದು ಅವಕ್ಕೆ ಎರಡು ದಿವಸಕ್ಕೆ ಸಾಕಾಗ್ತದೆ. ಅಷ್ಟೊಂದು ಪಾತ್ರೆಯಲ್ಲಿ ಹಾಕಿ ಅದರ ಒಳಗಡೆ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಚೇರಿ ಇಲ್ಲದ್ರೆ ಹುಲ್ಲು ಏನಾದರೂ ಹಾಕಬೇಕು, ಇಲ್ಲದ್ರೆ ನೆಣ್ಣಗಳು ಬಿದ್ದರೆ ಸತ್ತೋಗ್ಬಿಡ್ತವೆ, ಅದಕ್ಕೆ ವಾಪಸ್ ಅದನ್ನು ಹತ್ತಲಿಕ್ಕಾಗೋದಿಲ್ಲ. ಅದಕ್ಕೆ ಹತ್ತುವಂಥ ವ್ಯವಸ್ಥೆ ಚೇರಿ ಹಾಕಿದರೆ ಭಾಳ ವಿಶೇಷ. ಆ ಚೇರಿಯಲ್ಲಿ ಏನು ಮಾಡ್ತವೆ ಅದರ ಒಳಗಡೆ ಹೋಗಿ ಹೀರಿ ವಾಪಸ್ಸು ಅದ್ರ ಮೇಲೆ ಹತ್ತಿ ಬರ್ತವೆ, ಇಲ್ಲದ್ರೆ ತಟ್ಟೆ ಒಳಗಡೆ ಬಿದ್ದು ಹೋದರೆ ಅವಕ್ಕೆ ಬರಲಿಕ್ಕಾಗೋದಿಲ್ಲ, ಸತ್ತೋಗ್ಬಿಡ್ತವೆ. ಅದಕ್ಕೆ ಚೇರಿ ಹಾಕೋದು ಉತ್ತಮ. ಹಾಗೆ ನಾವು ಎರಡು ದಿವಸಕ್ಕೊಂದ್ಸಲ ಮೂರು ದಿವಸಕ್ಕೊಂದ್ಸಲ ಅದನ್ನ ನೋಡಿ ಕೊಡಬೇಕಾಗ್ತದೆ ಜೇನು. ಅಂದರೆ ಅದನ್ನ ಸಂಪೂರ್ಣವಾಗಿ ಅವು ಕುಡಿತವಾ? ಎಲ್ಲ ಕುಡಿತ ಕಂಪ್ಲೀಟು. ಎರಡೇ ದಿವಸ ಇವತ್ತು ಇಟ್ಟರೆ ತುಂಬ ನೊಣಗಳ ಸಂಖ್ಯೆ ಜಾಸ್ತಿ ಇದ್ದರೆ ಒಂದೇ ದಿವಸದಲ್ಲಿ ಕುಡಿತವೆ. ಅದಕ್ಕೆ ಆಹಾರ ಇಲ್ಲದ ಹೋದರೆ ಒಂದೇ ದಿವಸದಲ್ಲಿ ಕುಡಿತವೆ. ನೆಲಗಳ ಸಂಖ್ಯೆ ಕಡಿಮೆ ಇದ್ದರೆ ಜೇನು ಸಮೇತ ಅವಕ್ಕೆ ಕಡಿಮೆ ಕೊಡಬೇಕು, ನೆಲಗಳ ಸಂಖ್ಯೆ ನೋಡಿ ಜೇನು ಕೊಡಬೇಕು. ಅದನ್ನು ಎರಡು ದಿವಸ ಮೂರು ದಿವಸ ಪೆಟ್ಟಿಗೆಯಲ್ಲಿ ಇರಬಾರ್ದು ಆ ಜೇನು. ಅದೇನಾಗ್ತದೆ ಅಂದರೆ ಅದೊಂಥರ ಹುಳಿ ಬಂದು ಬಿಡ್ತದೆ. ಅದು ಒಂದೇ ದಿವಸ ಅಥವಾ ಮಾರನೇ ದಿವಸಕ್ಕೆ ಅದು ಖಾಲಿ ಆಗಬೇಕು, ಹೊಸ್ದಾಗ ಮತ್ತೆ ಕೊಡಬೇಕಾಗತ್ತೆ. ನೊಣಗಳ ಸಂಖ್ಯೆ ನೋಡಿ ಜೇನು ಕೊಡಬೇಕು. ಅಂದ್ರೆ ಸಕ್ಕರೆ ಪಾಕ ಕೊಡೋದು ಬಹಳ ಮುಖ್ಯ ಈ ಮಳೆಗಾಲದಲ್ಲಿ. ಹೌದು, ಆಹಾರ ಸಿಗದೆ ಇರುವಂತಹ ಕಾಲದಲ್ಲಿ ಅದು ಮುಖ್ಯ. ಮತ್ತೆ ಇನ್ನೇನೇನು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ನೊಣಗಳ ಸಂಖ್ಯೆ ಯಾವಾಗ ಕಡಿಮೆ ಆಗ್ತಾ ಬಂತಂದ್ರೆ ಆ ಸೈಡ್ನಲ್ಲಿ ಇರುವ ಜೇನು ಎರಿಯವು ಕಟ್ಟಿರ್ತವೆ, ಅದನ್ನು ಮುಚ್ಚಿ ಕೂತುಕೊಳ್ಳಿಕ್ಕೆ ನೊಣಗಳ ಸಂಖ್ಯೆ ಕಡಿಮೆ ಇರ್ತದೆ. ಆವಾಗ ಏನು ಮಾಡಬೇಕು, ಆ ಎರಿಗಳನ್ನ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು, ಅದನ್ನು ಇಡಬಾರ್ದು. ನಮಗೆ ನೊಣಗಳು ಎಷ್ಟಿದ್ದಾವೆ ಅಷ್ಟು ಎರಿಯನ್ನು ಕವರ್ ಮಾಡಿ ಕೂರಲಿಕ್ಕೆ ತಕ್ಕದಲ್ಲಿ ಇಟ್ಟುಕೊಳ್ಬೇಕಷ್ಟೇ, ಬಾಕಿ ಏರಿಯನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ. ಅದು ಹಾಗೆ ಇಟ್ಕೊಂಡಿದ್ದರೆ ಏನಾಗ್ತದೆ, ಅದೊಂದು ಕಪ್ಪು ಕಲರ್ ಬಂದುಬಿಡ್ತದೆ, ಅದಕ್ಕೆ ಒಂದು ಹುಳ ಸೇರಿಬಿಡ್ತದೆ. ಆ ಹುಳ ಸೇರಿದರೆ ಆ ಬೂಡು ಕಂಪ್ಲೀಟ್ ಅದನ್ನು ನಾಶ ಮಾಡಿಬಿಡ್ತದೆ ಹುಳ. ಆ ಎರಿಗೂ ಈ ಬಾಕಿ ಇರುವ ಎರಿಗಳಿಗೂ ಎಲ್ಲದಕ್ಕೂ ಸೇರಿಬಿಡ್ತವೆ. ಎರಿ ತಿನ್ನುವಂಥ ಹುಳ ಅದು, ಹುಳ ಅದು ಎರಿಯಲ್ಲೇ ಅದು ಗೂಡು ಕಟ್ಟಿ ಖಾಲಿ ಬಿಡಬಾರ್ದು. ಕನಿಷ್ಠಕ್ಕೆ ಅದರಲ್ಲೇ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ಗೊತ್ತಾಗಲ್ಲ, ಅದರಲ್ಲೇ ಬಂದ್ಬಿಡ್ತದೆ. ಹೊರಗಡೆಯಿಂದ ಏನು ಬರಲ್ಲ, ನೊಣಗಳು ಯಾವಾಗ ಅದನ್ನು ಕವರ್ ಮಾಡಿ ಕೂತಿಲ್ಲ ಅಂದರೆ ಬಂತು, ಹಾಗಾಗಿ ಖಾಲಿ ಬಿಡಬಾರ್ದು. ಖಾಲಿ ಬಿಡಬಾರ್ದು, ಹಾಗೆ ಅದು ಎಷ್ಟು ಬೇಕು ಅಷ್ಟನ್ನು ನೋಡಿಬಿಟ್ಟು ಅದನ್ನು ತೆಗೆದು ಬಿಡಬೇಕು. ಅದು ಒಂದು ಕ್ರಮ. ಹೌದು, ಮಳೆಗಾಲದಲ್ಲಿ ಹಳೆ ಎರಿಗಳನ್ನ ಅದರಲ್ಲಿ ಇಡಬಾರ್ದು. ಇನ್ನು ಚಳಿಗಾಲದಲ್ಲಿ ಏನಾದರೂ? ಚಳಿಗಾಲದಲ್ಲಿ ಅಷ್ಟು ದೊಡ್ಡದಾಗಿ ಏನಿಲ್ಲ, ಆಹಾರ ಮಾತ್ರ ನಾವು ನೋಡಿ ಕೊಟ್ಟುಕೊಂಡಿದ್ರೆ ಆಯ್ತು ಅಷ್ಟು. ನೊಣಗಳಿಗೆ ಚಳಿಯಲ್ಲಿ ಏನು ಆಗೋದಿಲ್ಲ. ಬೇಸಿಗೆ ಕಾಲದಲ್ಲಿ? ಬೇಸಿಗೆಗಾಲದಲ್ಲಿ ಸೆಕೆಯಲ್ಲಿ ಚಳಿಯಲ್ಲಿ ನೊಣಗಳಿಗೆ ಏನೂ ಬಾಧೆ ಬರೋದಿಲ್ಲ. ಮಳೆಗಾಲದಲ್ಲಿ ಮಾತ್ರ? ಮಳೆಗಾಲದಲ್ಲಿ ನಾವು ಎರಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಈ ಮೇಣದ ಚಿಟ್ಟೆ ಇಂಥವೆಲ್ಲನೂ ಬರ. ಮಳೆಗಾಲದಲ್ಲಿ ಆಹಾರ ಮುಖ್ಯ, ಆಹಾರ ಉಂಟೋ ಇಲ್ಲ ನೋಡಿ ನಾವು ಕೊಡ್ತಾ ಇರಬೇಕು. ಆಹಾರ ಮುಖ್ಯ, ಅವು ಒಂದು ರೀತಿ ಸದೃಢವಾಗಿ ಸಶಕ್ತವಾಗಿರಬೇಕು. ಹೌದು, ಅವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಅಂದ್ರೆ, ಜೇನು ಕುಟುಂಬದಲ್ಲಿ ನೊಣಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅವಾಗ ಒಂದು ರೀತಿ ಅಲ್ಲಿ ಸ್ಥಳಕ್ಕೇನೆ ಒಂದು ರೀತಿ ಸ್ಪರ್ಧೆ ಇರುತ್ತೆ, ಅವಾಗ ಏನಾದರೂ ಅದನ್ನ ಪಾಲ್ ಮಾಡಬಹುದಾ, ಡಿವೈಡ್ ಮಾಡಬಹುದಾ? ಮಾಡಲೇಬೇಕು ಆ ಟೈಮಲ್ಲಿ. ಏನಾಗುತ್ತೆ ಮಾಡದೆ ಹೋದ್ರೆ ಏನಾಗ್ತದೆ, ಅವು ಪರಾರಿ ಆಗ್ಬಿಡ್ತಾವೆ. ಸಂಖ್ಯೆ ಜಾಸ್ತಿ ಆಗುತ್ತೆ, ನನ್ನಗಳ ಸಂಖ್ಯೆ ಆದ ಕ್ಷಣ ರಾಣಿ ಕಣ ಇಟ್ಟುಬಿಟ್ಟು ರಾಣಿ ಕಣ ಆಗಿರ್ತದೆ ಅದರಲ್ಲಿ, ಆ ಕಣ ಆದ ಕೂಡ ಅವೆಲ್ಲ ಪಾಲಾಗಿಬಿಟ್ಟು ಹೋಗ್ಬಿಡ್ತವೆ. ಪಾಲಾಗಿ ಒಂದು ರಾಣಿ ಇದ್ರೆ ಆ ರಾಣಿ ಜೊತೆಯಲ್ಲಿ ಒಂದಿಷ್ಟು ನೊಣಗಳು. ಒಂದು ಸಲ ಒಂದು ಪೆಟ್ಟಿಗೆಯಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ 5, 6, 7 ರಾಣಿ ಕಣ ಇಟ್ಟಿರ್ತವೆ. ಅಷ್ಟು ರಾಣಿ ಕಣ ಇಟ್ಟಿದ್ರೆ ಅಷ್ಟೇ ಪಾಲಾಗ್ತವೆ ಅವು. ಅಲ್ಲ, ಈಗ ನೊಣಗಳು ಹೋಗ್ಬೇಕು ಅಂದ್ರೆ ಇನ್ನೊಂದು ರಾಣಿ ಬೇಕಲ್ಲ, ಆ ರಾಣಿ ತಯಾರಾಗುತ್ತಾವ ಹೊಸದಾಗಿ? ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ತನ್ನಿಷ್ಟಕ್ಕೆ ರಾಣಿ ರೆಡಿ ಮಾಡಿರ್ತವೆ. ನೊಣಗಳೇ ಮಾಡ್ತವೆ ಮನುಷ್ಯನ ಹಾಗೇನೆ. ಈ ಮನುಷ್ಯ ಯಾವಾಗ ಪ್ರಾಯಕ್ಕೆ ಬಂದ ಅವನೊಂದು ಮದುವೆ ಆದ ಕೂಡಲೇ ಅವನೇನ್ ಮಾಡ್ತಾನೆ, ಅವನ ದಾರಿಗೆ ಅವನು ಹೊರಟು ಹೋಗ್ತಾನೆ. ಹಾಗೆ ಜೇನು ನೊಣಗಳು ಅದೇ ರೀತಿ, ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ರಾಣಿನೂ ಅವು ತಯಾರು ಮಾಡ್ತವೆ. ಅದು ಅಷ್ಟೇ, ನೊಣಗಳ ಸಂಖ್ಯೆ ಜಾಸ್ತಿ ಆಯ್ತಾ ಅಂದ್ರೆ ಅವು ಬಿಟ್ಟು ಬೇರೆ ಕಡೆ ಹೋಗ್ತವೆ, ಇನ್ನೊಂದು ರಾಣಿನ ಅವು ತಯಾರು ಮಾಡ್ಕೊಳ್ತವೆ. ನೊಣಗಳ ಸಂಖ್ಯೆ ಜಾಸ್ತಿ ಬಂತು ತಿಳುವ ಟೈಮಲ್ಲಿ 5, 6 ರಾಣಿ ಕಣ ಮಾಡಿಟ್ಟಿರ್ತವೆ ಅದರಲ್ಲಿ, ನಾವು ನೋಡ್ಕೊಳ್ಬೇಕು ಅದನ್ನ ಆ ಸೀಸನ್ ಅಲ್ಲಿ. ನಾವು ಹೇಗೆ ಪಾಲ್ ಮಾಡೋದು ಅಂತೀರಿ? ಅದ ನಾವೇ ಮಾಡಿದ್ರೆ ಬಹಳ ವಿಶೇಷ, ನಾವೇ ಮಾಡ್ಬೋದು. ಹೆಂಗ್ ಮಾಡ್ಬೋದು? ನೊಣಗಳ ಸಂಖ್ಯೆ ಅದರ ಜಾಸ್ತಿ ಬಂತಂದ್ರೆ ಆ ಕ್ಷಣ ನಾವು ಅದನ್ನು ನೋಡ್ಬೇಕು. ಆ ಪೆಟ್ಟಿಗೆನ ಬ್ರೂಡಿಂದ ತಾಯಿ ಕೊನೆಯಿಂದ ಸೂಪರಿಗೆ ಯಾವಾಗ ಹತ್ತಿದಂತಂದ್ರೆ ಅವು ನೊಣಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಲೆಕ್ಕ. ಆ ಟೈಮಲ್ಲಿ ನಮಗೆ ಬಹಳ ಈಸಿ, ನೊಣಗಳ ಸಂಖ್ಯೆ ಜಾಸ್ತಿ ಬಂದ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಅದನ್ನು ಹುಡುಕಿ ರಾಣಿಯನ್ನು ತೆಗಿಬೇಕು. ಆ ರಾಣಿಯನ್ನು ಹುಡುಕಿ ಹಿಡಿಬೇಕು. ಒಂದು ಪೆಟ್ಟಿಗೆಯಲ್ಲಿ ನಾವು ಪಾಲು ಮಾಡಬೇಕಾದ್ರೆ ಒಂದು ಪೆಟ್ಟಿಗೆಯನ್ನು ತಂದು ನಾವು ಜೊತೆಯಲ್ಲಿ ಇಟ್ಟುಕೊಳ್ಬೇಕು, ಖಾಲಿ ಪೆಟ್ಟಿಗೆ. ಇನ್ನೊಂದು ನೊಣ ಇರುವ ಪೆಟ್ಟಿಗೆ, ಅದ ತೆಗೆಬಿಟ್ಟು ಈ ಪೆಟ್ಟಿಗೆಯಿಂದ ಒಂದೊಂದೇ ಎರೆಗಳನ್ನ ತೆಗೆದು ರಾಣಿಯನ್ನು ಹುಡುಕಬೇಕು. ರಾಣಿಯನ್ನು ಹುಡುಕಿ ಆ ಸಿಕ್ಕಿದ ಕ್ಷಣ ಅದರಲ್ಲಿ ಸರಿ ಅರ್ಧ ಭಾಗವನ್ನು ಈ ಪೆಟ್ಟಿಗೆಗೆ ಇಡಬೇಕು, ಅರ್ಧ ನೊಣವನ್ನು ಈ ಪೆಟ್ಟಿಗೆಗೆ ಹಾಕಬೇಕು. ಈ ರಾಣಿ ಒಂದು ಪೆಟ್ಟಿಗೆಯಲ್ಲಿ ಇರ್ತದೆ, ಈ ಒಂದರಲ್ಲೇ ರಾಣಿ ಇರೋದಿಲ್ಲ. ಈ ರಾಣಿ ಇದ್ದ ಪೆಟ್ಟಿಗೆಯನ್ನು ನಾವು ಅಲ್ಲೇ ಇಡಬೇಕು. ಈ ರಾಣಿ ಇಲ್ಲದಂಥ ಕುಡಿಯನ್ನು ನಾವು ತಗೊಂಡೋಗಿ ಒಂದು 300 ಮೀಟರ್ ದೂರ ಆದರೂ ಇಡಬೇಕಾಗ್ತದೆ. ಅಷ್ಟು ದೂರ ಆದರೂ ಇಡಬೇಕಾಗ್ತದೆ, ಇಲ್ಲದ್ರೆ ಏನಾಗ್ತದೆ ಅಲ್ಲಿಂದ ನೊಣಗಳು ಇಲ್ಲಿ ಬಂದುಬಿಡ್ತವೆ. ಅಲ್ಲಿ ಆ ಇಟ್ಟುಬಿಟ್ಟು ಕರೆಕ್ಟ್ 9ನೇ ದಿವಸ ನಾವು ಆ ಪೆಟ್ಟಿಗೆನ ನೋಡಬೇಕು, ಯಾವುದರಲ್ಲಿ ರಾಣಿ ಇಲ್ಲ ಆ ಪೆಟ್ಟಿಗೆ ನಾವು ಹೋಗಿ ನೋಡಬೇಕು. ಆವಾಗ ಏನಾಗ್ತದೆ ಅಂದರೆ ಅದರಲ್ಲಿ ಈ ರಾಣಿ ಇಟ್ಟಂತ ಮೊಟ್ಟೆ ಬೇರೆಯಲ್ಲಿ ಇರ್ತದೆ, ಅದನ್ನು ಏನು ಮಾಡ್ತವೆ ರಾಣಿ ಕಣ ನೊಣಗಳು ಮಾಡ್ತವೆ. ಅದು ಕೊಡುವಂಥ ಆಹಾರದಲ್ಲಿ ರಾಣಿ ಆಗೋದು. ಈ ರಾಯಲ್ ಜಿಲ್ಲೆ ಅಂತ ಹೇಳ್ಬಿಟ್ಟು ಒಂದು ಆಹಾರ ಕೊಡ್ತವೆ ನೊಣಗಳಿಗೆ, ಅದರಲ್ಲಿ ರಾಣಿ ಆಗೋದು. ಇನ್ನು ಗಂಡು ನೊಣವೇ ಬೇರೆ, ಹೆಣ್ಣು ನೊಣವೇ ಬೇರೆ, ಆದರೆ ಮೊಟ್ಟೆ ಎಲ್ಲ ಒಂದೇ. ಮೊಟ್ಟೆ ಇಡೋದು ರಾಣಿ, ಆದರೆ ಕೊಡುವ ಆಹಾರದಲ್ಲಿ ಬೇರೆ ಬೇರೆ. ಅದೇನಾಗ್ತದೆ ಕರೆಕ್ಟ್ 9ನೇ ದಿವಸಕ್ಕೆ ಅದರಲ್ಲಿ ರಾಣಿ ಕಣ ಬರ್ತದೆ. ರಾಣಿ ಕಣ ಇಟ್ಟಿರ್ತವೆ, ಆದರೆ 9ನೇ ದಿವಸಕ್ಕೆ ನಾವು ಅದನ್ನು ತೆಗೆದು ಬೇರೆ ಕಡೆ ಡಿವೈಡ್ ಮಾಡಬೇಕು. ಅದರಲ್ಲಿ ಒಂದು ಪೆಟ್ಟಿಗೆಯಲ್ಲಿ 4, 5, 6 ರಾಣಿ ಕಣ ರೆಡಿ ಮಾಡಿ ಇಟ್ಟಿರ್ತವೆ. ಅವಾಗ ನಮ್ಮದು ಬೇರೆ ಪೆಟ್ಟಿಗೆ ಇದ್ದರೆ ಆ ಬೇರೆ ಪೆಟ್ಟಿಗೆನ ಅದೇ ರೀತಿ ಡಿವೈಡ್ ಮಾಡಿಬಿಟ್ಟು ಈ ರಾಣಿಯನ್ನು ತೆಗೆದು ಅದಕ್ಕೆ ಕೊಡ್ಬೋದು. ಅವಾಗ ಇನ್ನೊಂದು ಪೆಟ್ಟಿಗೆಯನ್ನು ಪಾಲು ಮಾಡಿದ್ರೆ ಅದರಲ್ಲಿ ರಾಣಿ ಇರೋದಿಲ್ಲ, ಒಂದರಲ್ಲಿ ರಾಣಿ ಇದೆ, ಒಂದು ರಾಣಿ ಇರೋದಿಲ್ಲ, ವರ್ಗಾಯಿಸಬೇಕು. ಅದನ್ನು ಬದಲಾಯಿಸಬೇಕು. ಒಂದು ಪೆಟ್ಟಿಗೆಯನ್ನು ನಾವು ಪಾಲು ಮಾಡಿ ಫಸ್ಟಲ್ಲಿ ಇಟ್ಟರೆ ಒಂದು 5 ಪೆಟ್ಟಿಗೆ 6 ಪೆಟ್ಟಿಗೆ ಎಷ್ಟು ಕಣ ಐತೆ ಅಷ್ಟು ಕಣ ಅದಕ್ಕೆ ಕೊಟ್ಟು ಬೇರೆ ಇಡ್ಬೋದು. ಆದರೆ ದೂರ ದೂರ ತಗೊಂಡೋಗಿ ಇಡಬೇಕು. ಮತ್ತೆ ರಾಣಿ ಆ ಕುಟುಂಬದಿಂದ ಹೊರಗಡೆ ಹೋಗದಂಗೆ ಒಂದು ತಡೆಗೇಟನ್ನು ಹಾಕಬೇಕಾಗಿಲ್ಲ. ಇಲ್ಲ ಇಲ್ಲ, ರಾಣಿ ಕಣ ಅದರಲ್ಲಿ ಅವಾಗೆ ಮಾಡಿದ್ವು ಅಂದರೆ ಯಾವುದೂ ಬೇಕಾಗಿರೋದಿಲ್ಲ, ತಡೆಗಟ್ಟೇ ಬೇಕಾಗಿರೋದಿಲ್ಲ, ಅವಾಗ ಬೇಕಾಗಿಲ್ಲ. ನಾವು ಈಗ ಹೊರಗಡೆಯಿಂದೆಲ್ಲ ಸೇರಿಸ್ತೇವಲ್ಲ, ಮರಪಟ್ಟರಿಂದ ಈ ಮಣ್ಣಿನ ಹುತ್ತದಿಂದ ನಾವು ಸೇರಿಸ್ತೇವಲ್ಲ, ಆ ಟೈಮಲ್ಲಿ ಮಾತ್ರ ಅವಕ್ಕೆ ಬೇಕೇ ಬೇಕು ಗೇಟು. ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ಪಾಲು ಮಾಡೋದಾಯ್ತು. ಈಗ ನೊಣಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಅದೊಂದು ರೀತಿ ಅಷ್ಟು ಚೆನ್ನಾಗಿರಲ್ಲ ಕುಟುಂಬಗಳು, ಅವುಗಳನ್ನೆರಡು ಒಟ್ಟು ಮಾಡಬಹುದಾ? ಒಟ್ಟು ಮಾಡೋದು ಬಹಳ ಕಷ್ಟ ಮಾಡ್ತಾರೆ, ಅದು ನಾನು ಮಾಡಿದೆ, ಆದ್ರೆ ಎಲ್ಲ ಸಕ್ಸಸ್ ಆಗಲ್ಲ. ಕಷ್ಟ ಅಂತಿರೋದು ಬಹಳ ಕಷ್ಟ ಅದು, ಎರಡು ರಾಣಿಗಳು ಇರ್ತವೆ. ಇದು ಒಂದಲ್ಲಿ ರಾಣಿ ಇದ್ದೆ, ಒಂದಲ್ಲಿ ರಾಣಿ ಇರೋದಿಲ್ಲ, ಅದನ್ನೀಗ ಜಾಯಿಂಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅದು. ಕೆಲವು ನಾವು ಒಂದು 10 ಮಾಡಿದ್ರೆ ಒಂದು 2-3 ಸಕ್ಸಸ್ ಆಗ್ತದೆ ಅಷ್ಟೇ, ಆಗೋದಿಲ್ಲ ಅದು. ಅಂದ್ರೆ ಹೊಂದ್ಕೊಳ್ಳಲ್ಲ ಅಂತೀರಿ? ಹೊಂದ್ಕೊಳ್ಳೋದೇ ಇಲ್ಲ. ಇನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಜೇನು ಕುಟುಂಬ ಇರುತ್ತೆ, ಒಂದು ರಾತ್ರಿ ಎಲ್ಲ ಆದ್ಮೇಲೆ ಬೆಳಗ್ಗೆ ನೋಡ್ರೆ ಇಡೀ ಜೇನು ಕುಟುಂಬನೇ ಖಾಲಿ ಇರುತ್ತೆ. ಅಂದ್ರೆ ಎಲ್ಲ ಹೊರಗಡೆ ಹೋಗ್ಬಿಟ್ಟಿರ್ತಾವೆ, ಪಲಾಯನ ಮಾಡಿರ್ತವೆ ಜೇನು ನೊಣಗಳು. ಏನ್ ಕಾರಣ ಅಂತೀರಿ? ನೊಣಗಳ ಸಂಖ್ಯೆಗೆ ಜಾಸ್ತಿ ಇದ್ರ ಸಮೇತ ಅದ್ರಲ್ಲಿ ಯಾವಾಗದಲ್ಲಿ ಅಂತ ಒಂದೋ ವಯಸ್ಸಾಗಿರ್ಬೇಕು ಆ ರಾಣಿಗೆ, ಇಲ್ಲದ ಹೋದ್ರೆ ಆ ರಾಣಿ ಮೊಟ್ಟೆ ಇಡೋದಿಲ್ಲ. ಆ ಮೊಟ್ಟೆ ಇಡದಂತ ಪೆಟ್ಟಿಗೆಗಳಲ್ಲಿ ಮಾತ್ರ ಅವು ಬಿಟ್ಟು ಹೋಗ್ಬಿಡ್ತಾವೆ, ಇಲ್ಲದ್ರೆ ಹೋಗೋದಿಲ್ಲ, ಅವು ಪಲಾಯನ ಮಾಡೋದೇ ಇಲ್ಲ. ಇಲ್ಲದ್ರೆ ಏನಾದರೂ ಇರುವೆಗಳ ಕಾಟ, ಮರನಾಯಿ ಕಾಟ ಏನಾದರೂ ಒಂದು ಬಂದಿರಬೇಕು, ಆದರೆ ಮಾತ್ರ ಅವು ಪಲಾಯನ ಮಾಡ್ತವೆ, ಇಲ್ಲದ್ರೆ ಮಾಡೋದಿಲ್ಲ ಅವು. ಅಂದ್ರೆ ಕೆಲವು ಸಂದರ್ಭದಲ್ಲಿ ನೀವು ಹೇಳಿದಂಗೆ ನಾವು ಪಾಲು ಮಾಡೋದು ಸ್ವಲ್ಪ ನಿಧಾನ ಆಯ್ತು ಅಂದ್ರೆ ಬಿಟ್ಟು ಹೋಗ್ಬಿಡ್ತವೆ. ಸಂಖ್ಯೆ ಜಾಸ್ತಿ ಆದಾಗ, ಸಂಖ್ಯೆ ಜಾಸ್ತಿ ಆದಾಗ ಅವೇ ಪಾಲಾಗಿ ಹಾರಿ ಹೋಗ್ಬಿಡ್ತಾವೆ. ಅದಕ್ಕೆ ಮೊದಲೇ ನಾವು ಪಾಲು ಮಾಡಬೇಕು. ನನಗಳ ಸಂಖ್ಯೆ ಜಾಸ್ತಿ ಆದ ಕ್ಷಣ ನಾವು ಪಾಲು ಮಾಡಲೇಬೇಕು. ನಮ್ಮ ಕೊಡಗಿನ ಪರಿಸ್ಥಿತಿನಲ್ಲಿ ಯಾವ ಕಾಲದಲ್ಲಿ ಹೆಚ್ಚು ಜೇನು ಸಿಗುತ್ತೆ ನಮಗೆ? ನಮ್ಮಲ್ಲಿ ಸಿಗೋದೆ ಮಾರ್ಚ್ ಏಪ್ರಿಲ್ ಮೇ, ಮೂರು ತಿಂಗಳು ಮಾತ್ರ. ಹೂ ಜಾಸ್ತಿ ಬಿಡುತ್ತೆ ಅಂತ ಆ ಟೈಮಿನಲ್ಲಿ ಹೂ ಬರೋದು. ಆಮೇಲೆ ಡಿಸೆಂಬರ್ಲಿ ಬರ್ತದೆ ಅಲ್ಪ ಸ್ವಲ್ಪ, ಅದನ್ನು ಹೇಳೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನಮ್ಮಲ್ಲಿ ಒಂದು ಪೊಲ್ಲಣಿಗೆ ಮರ ಅಂತೇಳಿ ಬರ್ತದೆ, ಅದರಲ್ಲಿ ಹೂ ಬಂದರೆ ಅದರಲ್ಲಿ ಒಳ್ಳೆ ಜೇನು, ಆದರೆ ಹೇಳೋಕ್ಕಾಗೋದಿಲ್ಲ. ಅದನ್ನು ಕೆಲವು ವರ್ಷ ಬರ್ತದೆ, ಕೆಲವು ವರ್ಷ ಬರೋದಿಲ್ಲ. ಈಗ ಜೇನು ಜಾಸ್ತಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಾವು ಕುಟುಂಬ ಹೆಂಗ್ ನೋಡ್ಕೋಬೇಕಾಗತ್ತೆ? ಮುಖ್ಯ ನಾವು ನೋಡ್ಕೋಬೇಕು, ಅದನ್ನು ಡಿವೈಡ್ ಮಾಡಿಬಿಟ್ಟು ಅವಾಗ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾ, ನಾವು ನಿಜವಾಗಿ ಅದನ್ನು ಮಾಡಬೇಕಾಗಿದ್ದು ಡಿವೈಡ್ ಮಾಡುವ ಟೈಮ್ ಯಾವುದಂದ್ರೆ ಜನವರಿ ಫೆಬ್ರವರಿ. ಆವಾಗ ಏನಾಗ್ತದೆ ಮಾರ್ಚ್ ಏಪ್ರಿಲ್ಗೆ ಆಗುವಾಗ ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದರಲ್ಲಿ ಇಳುವರಿ ಜಾಸ್ತಿ ಸಿಗ್ತದೆ. ಮತ್ತೆ ನಾವು ಸೀಸನ್ ಟೈಮಲ್ಲಿ ನಾವು ಡಿವೈಡ್ ಮಾಡಿದ್ರೆ ನಮಗೆ ಅದರಲ್ಲಿ ಏನು ಬರೋದಿಲ್ಲ, ಆ ಟೈಮಲ್ಲಿ ಮಾಡಬಾರ್ದು. ಇನ್ನು ಈ ಜೇನು ಕುಟುಂಬಗಳಿಗೆ ನೀವು ಆಗಲೇ ಹೇಳಿದ್ರಿ ಇರುವೆಗಳು ಇವೆಲ್ಲ ಬರ್ತವೆ ಬೇರೆ ಬೇರೆ, ಈ ಮೇಣಚಿಟ್ಟೆ ಇಂಥವೆಲ್ಲ, ಒಟ್ಟಾರೆ ಜೇನು ಕುಟುಂಬಗಳ ಶತ್ರುಗಳು ಯಾವ್ಯಾವ ಅಂತೀರಿ? ನಮ್ಮಲ್ಲಿ ಒಂದು ಮರನಾಯಿ ಅಂತ ಹೇಳ್ತವೆ. ಏನು ಮರನಾಯಿ? ಮರನಾಯಿ ಅಂದ್ರೆ ಇಲ್ಲೆಲ್ಲ ಇರೋದ್ರಲ್ಲಿ ನಮ್ಮಲ್ಲಿದೆ, ಬೆಟ್ಟದ ಮೇಲೆಲ್ಲ ಇದೆ. ನಮ್ಮಲ್ಲಿ ಒಂದು ಕಪ್ಪಾಗಿ ಒಂದು ನಾಯಿ ಆಕಾರವೇ ಇರ್ತದೆ, ಈ ಬೆಕ್ಕು ಇದೆಯಲ್ಲ ಅದೇ ಆಕಾರ, ಅದು ತೊಂದರೆ ಕೊಡುತ್ತೆ, ಅದು ಭಯಂಕರ ತೊಂದರೆ ನಮಗೆ, ಅದರದೇ ಹಾವಳಿ ಹೆಚ್ಚಾಗಿ. ಸರಿ. ಮತ್ತೆ ಕರಡಿ ಬರ್ತದೆ,

ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಕ ಶಿಕ್ಷಕರು ಮತ್ತು ಪೋಷಕರೊಟ್ಟಿಗೆ ಪರೀಕ್ಷೆ ಬಗ್ಗೆ ನವದೆಹಲಿಯಲ್ಲಿ ಇದೇ ತಿಂಗಳ ತಾರೀಕು 10ನೇ ಸೋಮವಾರದಂದು ಹಗಲು 11 ಗಂಟೆಯಿಂದ ಚರ್ಚೆ ನಡೆಸುವೆ. ಈ ಕಾರ್ಯಕ್ರಮನ ಮಡಿಕೇರಿ ಆಕಾಶವಾಣಿಲಿ ನೇರ ಪ್ರಸಾರ ಮಾಡುವೆ. ಈ ಕಾರ್ಯಕ್ರಮದ ಕನ್ನಡ ಅನುವಾದ ಅಂದೇ ರಾತ್ರಿ 7:45-8:45 ಮುಟ್ಟ ಪ್ರಸಾರ ಅದೆ. ಕೊಡಗು ಜಿಲ್ಲೆನ ಸುಮಾರು ಕಡೆಗಳಲ್ಲಿ ಕರೆಂಟ್ ಕಂಬಗ ತೋಟಗಳ ಮಧ್ಯೆ ಬೆಟ್ಟಗುಡ್ಡಗಳ ಮಧ್ಯೆಯಲ್ಲಿ ಹಾದು ಹೋಗಿದ್ದು ಮಳೆಗಾಲದ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಿ ಮರದ ಕೊಂಬೆಗ ಬಿದ್ದು ತಂತಿಗ ತೀರಾ ಅಪಾಯ ಮಟ್ಟಕ್ಕೆ ಜಾರಿ ವಿದ್ಯುತ್ ಅಪಘಾತಗ ಸಂಭವಿಸಿದೆ. ಅದರಿಂದ ಅಪಾಯ ಮಟ್ಟಲಿರುವ ತಂತಿಗ ಹಂಗೆ ಕಂಬಗ ಕಂಡುಬಂದರೆ ಆಯಾಯ ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪುಕಾರು ಕೊಡಕು. ಹಂಗೆ ತೋಟಗಳಲ್ಲಿ ಒಳ್ಳೆ ಮೆಣಸು ಕೊಯ್ಯಕ್ಕೆ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಏಣಿಗಳನ್ನ ಬಳಸೋದು, ಸ್ಪಿಂಕ್ಲರ್ ಮಡಿಕೆ ಅಲ್ಯೂಮಿನಿಯಂ ಸ್ಪಿಂಕ್ಲರ್ ಪೈಪ್ಗಳನ್ನ ಬಳಸೋದು ನಿಲ್ಲಿಸಿ ಆದಷ್ಟು ಬೇಗ ಫೈಬರ್ ಏಣಿಗಳನ್ನ ಕಡ್ಡಾಯವಾಗಿ ಬಳಸಿ ವಿದ್ಯುತ್ ಅಪಘಾತಗಳನ್ನ ತಪ್ಪಿಸುವಂಗೆ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ ತಾರೀಕು 12ರಂದು ಹೊತ್ತಾರೆ 11 ಗಂಟೆಯಿಂದ 1 ಗಂಟೆ ಮುಟ ಸೋಮರ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಮಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕಾರ ಅರ್ಜಿಗಳನ್ನ ಕೊಟ್ಟು ತುಂಬಿಸಿದ ಮತ್ತು ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನ ಪಡ್ಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡಿಕೆ ಲೇಟ್ ಮಾಡಿದು ಇಲ್ಲರೆ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಪುಕಾರುಗಳನ್ನ ಕೊಡಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗಲಿ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 10ರಂದು ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ರಕ್ಷಣಾ ಮಂತ್ರಾಲಯ, ಜಿಲ್ಲಾ ಸೈನಿಕ ಕಚೇರಿಗಳಲ್ಲಿ ಮಾಜಿ ಸೈನಿಕರ ಬ್ಯಾರೆ ಬ್ಯಾರೆ ಸರ್ಕಾರಿ ಸೇವೆ ಮತ್ತು ಯೋಜನೆಗಳ ಉಪಲಬ್ಧಗಳನ್ನ ಪಡೆಯಕ್ಕೆ ಮತ್ತು ಪಿಂಚಣಿ ಬಗ್ಗೆ ಸ್ಪರ್ಶ ಪೋರ್ಟಲ್ನ ಸೇವೆಗಳನ್ನ ಪಡೆಯಕ್ಕೆ ನಾಗರಿಕ ಈ ಸೇವೆಗಳಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನ ಶುರು ಮಾಡಿದ್ದು ಇಲ್ಲಿ ಚಾಕ್ರಿ ಪಡ್ಕೊಳ್ಳುವ ಅವಕಾಶ ಇದ್ದು ಆಸಕ್ತ ಮಾಜಿ ಸೈನಿಕರು ಈ ಚಾಕ್ರಿಗಾಗಿ ಆನ್ಲೈನ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಾಂಗದವರ ಏಳಿಗೆಗಾಗಿ ಸೇವೆ ಮಾಡಿದ ಅರ್ಹ ಅಭ್ಯರ್ಥಿಗಳನ್ನ ಗುರುತಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಂಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಗಳಿಗೆ ಅರ್ಜಿ ಕರೆದಿದ್ದು ಅರ್ಜಿ ಕೊಡಿಕೆ ಆಖೇರಿ ದಿನ ಇದೇ ತಿಂಗಳ ತಾರೀಕು 28. ಹೆಚ್ಚಿನ ಮಾಹಿತಿಗೆ ಇಲಾಖೆನ ಸಂಪರ್ಕಿಸುವಂಗೆ ಪ್ರಕಟಣೆಯಲ್ಲಿ ತಿಳಿಸೋಳು. ಕುಶಾಲನಗರ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕರಾದ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಮಂಡಳಿ ಇದೇ ತಿಂಗಳ ತಾರೀಕು 11ರಂದು ನಡೆದಿದೆ. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ 2 ಲೀಟರ್ಗಿಂತ ಕಮ್ಮಿನ ಪ್ಲಾಸ್ಟಿಕ್ ಕುಡಿಯುವ ನೀರಿನ ಬಾಟಲಿಗಳ ಬಳಕೆ ಮತ್ತು ಮಾರಾಟನ ಪೂರ್ತಿ ನಿಷೇಧ ಮಾಡಿದ್ದು ಸಾರ್ವಜನಿಕರು ಮತ್ತು ಉದ್ದಿಮೆದಾರರು ಸಹಕರಿಸುವಂಗೆ ನಗರಸಭೆ ಪೌರಾಯುಕ್ತರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಎಆರ್ಎಂ ಕಿಯಾ ಮೋಟಾರ್ಸ್ ಕುಶಾಲನಗರ ಮತ್ತು ಗೋಣಿಕೊಪ್ಪ. ಹೊಸ ಕಾರು ಖರೀದಿಯಲ್ಲಿ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಕ್ಯಾಂಟೀನ್ ಡಿಸ್ಕೌಂಟ್ ಸೌಲಭ್ಯವಿದೆ. ಕೇಂದ್ರ ಸರ್ಕಾರ ನೌಕರರಿಗೆ, ಆಯ್ದ ಕೆಲವು ಬ್ಯಾಂಕ್ ನೌಕರರು ಹಾಗೂ ಇತರ ಕೆಲವು ಸಂಸ್ಥೆಗಳ ನೌಕರರಿಗೆ ಬಿಎಚ್ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಪುನೀತ್ 9606048734. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್ ಕೊಡಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಬಿಳುಗುಂದ ಗ್ರಾಮತ್ರ ಕನ್ನಿಕಂಡ ಕುಶಾಲಪ್ಪ ರೇಷ್ಮಾ ದಂಪತಿರ ಮೋವ ಮನ್ವಿತಾ ಮುತ್ತಮಂಡ ದಂಡನೆ ಕಾಲ್ತ್ರ ಪುಟನ ನಮ್ಮೆ ಇಂದು ಮನ್ವಿತಾ ಮುತ್ತಮಂಗ್ ಮನೆ ದೇವ ಚಿರಪೋದಿ ಗುರುಕರ್ಣ ಇಗುತಪ್ಪ ಕಾವೇರಮ್ಮ ಊರು ದೇವಡ ಆಶ್ವದ ಎಕ್ಕುಲು ಇರಡು ಆರೋಗ್ಯ ಭಾಗ್ಯ ಕೊಡ್ಕಡನ್ನು ಬೋಡಿ ಎಂಡಿತ್ ತಾತ ಒಯ್ಯ ದೇವಯ್ಯ ರೇವತಿ ಆಲಂಗಡ ಗಣೇಶ್ ಇಂದಿರಾ ಭೋಜ ಅಯ್ಯಪ್ಪ ಮಾವಿಯ ತುಳಸಿ ಚೋಂದಮ್ಮ ಶ್ರುತಿ ಮಾಮಂಗ ರೈನಾ ಕಾರ್ಯಪ್ಪ ಚಿದಾನಂದ ಸುನು ಬಾವಂಗ ಯಶವಂತ್ ಪೊನ್ನಣ್ಣ ಆಂಟಿ ಬಾಳೆರ ತಶ್ಮಾ ರಮೇಶ್ ಅಣ್ಣಂಗ ತನುಷ್ ಯಕ್ಷಿತ್ ಮುಡಿಯಂಡ ದೀಪಕ್ ಸುಷ್ಮಾ ಮನ್ವಿತಾ ಮುತ್ತಮ್ಮ ಹ್ಯಾಪಿ ಬರ್ಡೇ. ಮರ್ಸಿಡೀಸ್ ಬೆನ್ಸ್ ಸುಂದರಂ ಮೋಟರ್ಸ್ ಮಂಗಳೂರು. ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ ನಿಮ್ಮ ಮರ್ಸಿಡೀಸ್ ಬೆನ್ಸ್ ಶೋರೂಮ್. ನಿಮ್ಮ ವಾಹನಗಳ ಅತ್ಯುತ್ತಮ ಸೇವೆಗಳಿಗೆ ಭೇಟಿ ನೀಡಿ ಸುಂದರಂ ಮೋಟರ್ಸ್, ಸುಮಿತ್ ಮೇರಿ ಹಿಲ್, ಏರ್ಪೋರ್ಟ್ ರೋಡ್, ಡಯಾಂಬು, ಮಂಗಳೂರು. ಸಂಪರ್ಕಿಸಿ 9008444155. ಜಿಎಲ್ ಇದು ಸ್ವರ್ಣ ಪರಂಪರೆಯ ಹೆಗ್ಗಳಿಕೆಯ ಸಂಸ್ಥೆ. ನಿಮ್ಮ ಚಿನ್ನಾಭರಣಗಳ ಸಂಕಲ್ಪಕ್ಕೆ ಉತ್ತಮ ಆಯ್ಕೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್, ಕುಶಾಲನಗರ, ಹಾಸನ, ಸುಳ್ಯ, ಪುತ್ತೂರು, ಮೂಡಬಿದರೆ. ಅಲ್ಲ, ನೆಕ್ಸ್ಟ್ ವೀಕ್ ಕಾಳುಮೆಣಸು ಕುಯ್ಯೋಕೆ 20 ಜನ ಬರ್ತಿದ್ದಾರೆ. ಕಾಳುಮೆಣಸು ಬಿಡಿಸೋ ಮೆಷಿನ್ ಹಾಗೆ ಫೈಬರ್ ಯೂನಿಟ್ ತಗೊಂಡ್ರೆ ಕೆಲಸ ಈಸಿ ಆಗತ್ತಲ್ವಾ? ಹಾ, ನಾನು ಇವತ್ತೇ ಪುತ್ತೂರಿನ SRK ಲ್ಯಾಡರ್ಸ್ ಬರ್ತೇನೆ. ಅಲ್ಲಿ ವಿದ್ಯುತ್ ಆಗದ ತಪ್ಪಿಸುವ ಫೈಬರ್ ಏಣಿ, ಕಾಳುಮೆಣಸು ಬಿಡಿಸುವ ಮೆಷಿನ್, ಅಡಿಕೆ ಕುಯ್ಯುವ ದೋಟಿ, ಮನೆ ಬಳಕೆಯ ಕುದುರೆ ಏಣಿಗಳು, ಇತರೆ ಸರಕು ಸಾಗಿಸುವ ವಿವಿಧ ಮಾದರಿಯ ಟ್ರಾಲಿಗಳು, ಸ್ಪ್ರೇಯರ್ಸ್, ಗೊಬ್ಬರ ತರ್ತೀನಿ. ಕೆಲಸ ಬೇಗನೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಖರೀದಿಸಲು ಕರೆ ಮಾಡಿ 9353131313. ವಿವರಗಳಿಗೆ www.srkladders.com. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೃಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಪ್ರಧಾನಮಂತ್ರಿರ ಪರೀಕ್ಷಾ ಪೇ ಚರ್ಚೆ. ಇದೇ ತಿಂಗ 10 ಕಾಯಕ ಶರಣಂಗಡ ಪುಟ್ಟಿನ ನಾಳು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ರೇಂಗ ಪರೀಕ್ಷಾ ಪೇ ಚರ್ಚ್ ಕಾರ್ಯಕ್ರಮತ್ಲ ಸ್ಕೂಲ್ ಮಕ್ಕ ಉಪಾದ್ರಿಯ ಪಿಂಜ ಅಪ್ಪ ಉವಂಗಡ ಕೂಡ ಪರೀಕ್ಷರ ಬಗ್ಗೆ ಡೆಲ್ಲಿಲು ಇದೇ ತಿಂಗ 10 ತಿಂಗಳಾಚೆ ಪಲಾಕ 11 ಚರ್ಚೆ ನಡೆದುವ. ಈ ಕಾರ್ಬಾರ್ನ ಮಡಿಕೇರಿರ ಆಕಾಶವಾಣಿ ನೇರ ಪ್ರಸಾರ ಮಾಡುವ. ಅಲ್ಲತೆ ಅಂದು ಬೈಟ್ 7:45 ಇದನ್ನ ಕನ್ನಡ ಅನುವಾದ ಆಕಾಶವಾಣಿ ಕೇಟು ಬಪ್ಪದುಂಡು. ಬೋರೆ ಬೋರೆ ಬೋಡಿಕೆನ ಮಿಂಜಲು ಬೆಚ್ಚಂಡು ಅಖಿಲ ಕೊಡವ ಸಮಾಜ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡು ಕೂಟತ್ ನಡೆದ 6 ಕೊಡವಾಮೆ ಬಾಳೋ ಪಾದಯಾತ್ರೆ ಮಡಿಕೇರಿಯಲ್ಲಿ ಇಂದು ಆಕಿರಿಯಾಚಿ. ಆಯ್ರಾಯರ ಕಣಕಲು ಕೂಡಿ ತಿಂಜ ಕೊಡವ ಮೂಲ ಜನಾಂಗಕಾರ ಜನರಲ್ ತಿಮ್ಮಯ್ಯ ಕಳಿಪರಂಬುರ ಪಕ್ಕತ್ರ ಮಂದಲ ಜಿಲ್ಲಾಧಿಕಾರಿ ವೆಂಕಟರಾಜ ಅಯ್ಯಂಗಕ್ಕೆ ಬೋಡಿಕೆರ ಮನವಿ ಪತ್ರ ಕೊಡ್ತದೆ. ಈ ನೇರತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಕೂಡಿಯಾಡಿ ತಿಂಜತ್ತು. ಸಮಾಜ ಕಲ್ಯಾಣ ಇಲಾಖೆಯ ಆದನೆಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗತರ ನಲ್ಲಾಮೆಕ್ಕೆ ಒತ್ತಾಸೆ ಕೊಡ್ತಂಡ ನೈಪಯ್ಯಂಗಕ್ಕೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಪಿಂಜ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಕೊಡ್ಪಕ್ಕೆ ಅರ್ಜಿ ಹಾಕಿತು. ಅರ್ಜಿ ಇಡುವಕ್ಕೆ ಇದೇ ತಿಂಗ 28 ಹಾಕಿರಿ ನಾಳು. ವಿವರ ಮಾಹಿತಿಗೆ ಆಯಾ ತಾಲೂಕು ಉಪನಿರ್ದೇಶಕಂಗಡ ಕಚೇರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟರಿಯಲು. ನಗರಸಭೆ ವ್ಯಾಪ್ತಿಯಲ್ಲಿ ದಂಡ ಲೀಟರ್ಕಿಂಜ ಕಮ್ಮಿ ಪ್ರಮಾಣದ ಕುಡಿಪ ನೀರ ಪ್ಲಾಸ್ಟಿಕ್ ಬಾಟಲ್ನ ಬಳಸುವನ ಪಿಂಜ ಮಾರಾಟ ಮಾಡುವನ ಸಂಪೂರ್ಣವಾಯಿತು ನಿಷೇಧ ಮಾಡಿತು. ಸಾರ್ವಜನಿಕಂಗ ವ್ಯಾಪಾರಸ್ಥಂಗ ಮಡಿಕೇರಿ ನಗರಸಭೆ ಕರಡ ಕೂಡ ಕೈಕೂಟೊಂದು ನಗರಸಭೆ ಪೌರಾಯುಕ್ತ ಎಚ್ ಆರ್ ರಮೇಶ್ ಕೋಟಂಡಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಈ ಅಂಗಡ ಕೂಟಾದ ನೆಲೆ ಕಾಯಕ ಶರಣಂಗಡ ಪುಟ್ಟನ ನಾಳು ಕಾರ್ಬಾರು ಇದೇ ತಿಂಗ ಪತ್ತಾಂಗ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಪರಂಬಲು ನಡಪ. ಈ ನೇರತ್ತು ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಶಾಸಕಂಗ ಸಂಸದಂಗ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮುಖ್ಯಪಟ್ಟೆಯಿಂದ ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ